ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಆರು ಬೆಳೆಗಳನ್ನ ನಾವು ಹೆಚ್ಚಾಗಿ ಬೆಳೆಯುತ್ತಿದ್ದೇವೆ. ಅವುಗಳೆಂದರೆ ಕಡಲೆ, ತೊಗರಿ, ಹೆಸರು, ಉದ್ದು, ಅವರೆ, ಹುರುಳಿ. ಈ ಬೆಳೆಗಳನ್ನ ಪ್ರಮುಖವಾಗಿ ಬೆಳೆಯಲಾಗುತ್ತಿದೆ. ಇನ್ನು ಇವುಗಳ ಒಂದು ಇಳುವರಿಯಲ್ಲಿ ಎಷ್ಟಪ್ಪ ನಷ್ಟ ಆಗ್ತಾ ಇದೆ? ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಇಳುವರಿಯನ್ನ ಅಥವಾ ಉತ್ಪಾದಕತೆಯನ್ನ ಹೆಚ್ಚಿಸಲು ಹಲವಾರು ವಿಧಾನಗಳಿದ್ದಾವೆ. ಅವುಗಳಲ್ಲಿ ಒಳ್ಳೆಯ ಬೇಸಾಯ ಕ್ರಮ ಇರಬಹುದು, ಒಳ್ಳೆಯ ತಳಿ ಆಯ್ಕೆ ಇರಬಹುದು, ಅಥವಾ ಗೊಬ್ಬರ ನೀರು ನಿರ್ವಹಣೆ ಇರಬಹುದು. ಅದೇ ರೀತಿ ಅವುಗಳಿಗೆ ಬರ್ತಕ್ಕಂತ ಕೀಟ ಮತ್ತು ರೋಗಗಳನ್ನ ನಾವು ಹತೋಟಿ ಮಾಡುವುದರಿಂದ ಆ ಬರ್ತಕ್ಕಂತ ಇಳುವರಿಯನ್ನ ನಾವು ಹೆಚ್ಚಿಸಬಹುದು. ಎಷ್ಟಾಗ್ತಾ ಇರಬಹುದು? ಒಂದು ಅಂದಾಜಿನ ಪ್ರಕಾರ ನಮ್ಮ ರಾಷ್ಟ್ರದಲ್ಲಿ ಸುಮಾರು ಹಿಂದೇನೆ ಒಂದು ಸಮೀಕ್ಷೆ ಮಾಡಿದ್ದಾರೆ, ಒಟ್ಟಾರೆ ನಷ್ಟವನ್ನು ನಾವು ಭಾಗ ಮಾಡಿದಾಗ ಈಗ ಕಳೆಗಳಿಂದ ಒಂದು 33% ಆಗ್ತಾ ಇದೆ, ಕೀಟಗಳಿಂದ ಒಂದು 20% ಆಗ್ತಾ ಇದೆ, ಅದೇ ರೋಗಗಳಿಂದ 26% ಬರ್ತಕ್ಕಂತ ಇಳುವರಿಯಲ್ಲಿ ಕಡಿಮೆ ಆಗ್ತಾ ಇದೆ, ಹಾಗೆ ಇಲಿ ಯಜ್ಞ ಇತ್ಯಾದಿಗಳಿಂದ 6%, ಹಾಗೆ ನಮ್ಮ ಉಗ್ರಾಣದಲ್ಲಿ ನಾವು ಶೇಖರಣೆ ಮಾಡಿಟ್ಟಾಗೆ ಸುಮಾರು ಒಂದು 6% ನಷ್ಟ ಆಗ್ತಾ ಇದೆ. ಇನ್ನು ಕೆಲವು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಾವು ಬೆಳೆಯತಕ್ಕಂತ ತಳಿ ಇರಬಹುದು, ಬೇಸಾಯ ಕ್ರಮ ಇರಬಹುದು, ರೋಗ ತಗುಲಿದ ಸೋಂಕಿನ ಸಮಯ ಇವುಗಳನ್ನು ಒಳಗೊಂಡ ಹಾಗೆ ಉದಾಹರಣೆಗೆ ಹೇಳೋದಾದ್ರೆ ಸಾಮಾನ್ಯವಾಗಿ ಈ ಭಾಗದಲ್ಲಿ ನಮ್ಮ ಹಳದಿ ನಂಜಾಣು ರೋಗ ಅಂತ ಹೇಳ್ತೀವಿ. ಇದು ಏನಾದರೂ ನಾವು ಬಿತ್ತನೆ ಮಾಡಿದ 30 ದಿನದಲ್ಲಿ ಒಳಗಡೆ ಏನಾದರೂ ಸೋಂಕು ತಗಲಿದ್ರೆ 50%-ಕ್ಕಿಂತ ಜಾಸ್ತಿ ಆಗ್ತದೆ, ಕೆಲವು ಸಮಯ 100%-ಗೆ 100% ನಷ್ಟ ಆಗುವಂತ ಒಂದು ಪ್ರಮೇಯ ಇರ್ತದೆ. ಸರಾಸರಿ ಒಂದು 20% ನಷ್ಟ ಆಗ್ತದೆ, ಕೆಲವು ಸಂದರ್ಭಗಳಲ್ಲಿ ಈ ನಷ್ಟ ಇನ್ನೂ ಜಾಸ್ತಿ ಆಗುವಂತ ಒಂದು ಸಂದರ್ಭ ಇರ್ತದೆ. ತೊಗರಿ ಬೆಳೆಯಲ್ಲಿ ಪ್ರಧಾನವಾದಂತಹ ರೋಗ ಮತ್ತೆ ಈಗ ನಮ್ಮ ತೊಗರಿ ಬೆಳೆ ಹೇಳೋದಾದ್ರೆ ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಮಧ್ಯಪ್ರದೇಶ ಇಲ್ಲಿ ಜಾಸ್ತಿ ನಾವು ತೊಗರಿಯನ್ನು ಹೆಚ್ಚೆಚ್ಚಾಗಿ ಬೆಳೀತಾ ಇದ್ದೇವೆ. ಅದು ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಸುಮಾರು 8 ಲಕ್ಷ ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಈ ಒಂದು ಬೆಳೆಯನ್ನು ನಾವು ಬೆಳೀತಾ ಇದ್ದೇವೆ. ಸುಮಾರು ವರ್ಷಗಳಿಂದ ಬೆಳೀತಾ ಇರೋದ್ರಿಂದ ಇದಕ್ಕೆ ಬರ್ತಕ್ಕಂತ ರೋಗಗಳು ಮತ್ತು ಕೀಟಗಳು ಸಹ ಜಾಸ್ತಿ ಇದ್ದಾವೆ. ಅವರಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂತ ಒಂದು ತೊಂದರೆ ಅಂತ ಹೇಳಿದ್ರೆ ಈ ಸೊರಗು ರೋಗ ಮತ್ತು ನಂಜು ರೋಗ ಅಥವಾ ನಾವು ಬಂಜೆ ರೋಗ ಅಂತ ಹೇಳ್ತೀವಿ ಅಥವಾ ಗೊಡ್ಡು ರೋಗ. ಇನ್ನು ಕೆಲವು ಸಂದರ್ಭದಲ್ಲಿ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಈ ನಮಗೆ ಅಂಗಮಾರಿ ರೋಗ ಒಂದು ಸಪೈಟಾಪ್ತಿರ ಅಂಗಮಾರಿ ರೋಗ ಅಂತ ಹೇಳ್ತೀವಿ, ಇದು ಸಹ ಬರ್ತದೆ. ಇನ್ನು ಅಲ್ಪ ಪ್ರಮಾಣದಲ್ಲಿ ಈ ಎಲೆ ಚುಕ್ಕೆ ರೋಗ, ಬೂದಿ ರೋಗ ಇವು ಬರ್ತಾ ಇದಾವೆ. ಇನ್ನು ನಾವು ಪ್ರಮುಖವಾದ ರೋಗಗಳ ಬಗ್ಗೆ ಹೇಳೋದಾದ್ರೆ ಈ ಸೊರಗು ರೋಗ. ಸಾಮಾನ್ಯವಾಗಿ ಈ ಸೊರಗು ರೋಗ ಪ್ರಪಂಚದಲ್ಲಿ ಎಲ್ಲೆಲ್ಲಿ ತೊಗರಿ ಬೆಳೀತಾ ಇದಾರೆ ಎಲ್ಲಾ ಕಡೆ ಈ ರೋಗ ಬರ್ತಾ ಇದೆ. ಈ ರೋಗದಿಂದ ಹಾನಿ ಎಷ್ಟಪ್ಪ ಆಗ್ತದೆ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ 50%-100% ಆಗುವಂತ ಒಂದು ಸಂದರ್ಭ ಸಹ, ಅಂದ್ರೆ ರೋಗಕ್ಕೆ ತುತ್ತಾಗುವಂತ ತಳಿ ಬೆಳೆದಾಗ ಅಂತ ಒಂದು ಸಂದರ್ಭಗಳು ಇದಾವೆ. ನಮ್ಮ ನಿದರ್ಶನ ನಮ್ಮ ಸಮೀಕ್ಷೆಯಲ್ಲೂ ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇದನ್ನ ಮನಗಂಡಿದ್ದೇವೆ. ಇದ ಈ ಒಂದು ರೋಗ ಯಾವ ರೀತಿ ಆಡ್ತದೆ, ಇದರ ಲಕ್ಷಣಗಳೇನು, ಇದನ್ನ ಯಾವ ರೀತಿ ಹತೋಟಿ ಮಾಡಬಹುದು, ಯಾವ ಸನ್ನಿವೇಶದಲ್ಲಿ ಈ ರೋಗ ಜಾಸ್ತಿ ಆಗ್ತದೆ, ಇದನ್ನು ತಿಳ್ಕೊಳ್ಳೋದಾದ್ರೆ ಸಾಮಾನ್ಯವಾಗಿ ಈ ರೋಗಾಣು ಒಂದು ಶಿಲೀಂಧ್ರದಿಂದ ಉಂಟಾಗ್ತದೆ. ಈ ಶಿಲೀಂಧ್ರವು ಮಣ್ಣಿನ ಮುಖಾಂತರನೂ ಆಡಬಹುದು, ಬೀಜದ ಮುಖಾಂತರನೂ ಆಡುತ್ತದೆ. ನಾವು ಬಿತ್ತನೆ ಮಾಡಿದಾಗ ಮಣ್ಣಿನಲ್ಲಿದ್ರೆ ಈ ಬೇರುಗಳ ಮುಖಾಂತರ ಗಿಡವನ್ನು ಸೇರಿ ಸಾಮಾನ್ಯವಾಗಿ ಬಿತ್ತಿದ 30-40 ದಿನದಲ್ಲಿ ಇದರ ಒಂದು ಲಕ್ಷಣಗಳನ್ನು ನಾವು ಕಾಣಬಹುದು. ಆದರೆ ನಮಗೆ ಇದನ್ನು ಹೆಚ್ಚಾಗಿ ಗೋಚರಿಸೋದು ಯಾವಾಗಪ್ಪ ಅಂತ ಹೇಳಿದ್ರೆ ಈ ಒಂದು ಹೂ ಮತ್ತು ಕಾಯಾದಂತಹ ಸಂದರ್ಭದಲ್ಲಿ ನಮಗೆ ಈ ಲಕ್ಷಣಗಳು ಏನಪ್ಪ ಅಂತ ಹೇಳಿದ್ರೆ ಕೆಳಗಡೆ ಇರತಕ್ಕಂಥ ಎಲೆಗಳಿಗೆ ಹಳದಿ ಬಣ್ಣ ಆಗ್ತದೆ, ಕ್ರಮೇಣ ಏನಾಗ್ತದೆ ಎಲ್ಲಾ ಗಿಡಗಳು ಅಲ್ಲಲ್ಲೇ ಗುಂಪಾಗಿ ಬಾಡ್ತವೆ, ಬಾಡಿ ಸತ್ತೋಗ್ತವೆ. ಇದು ಇದರ ಮುಖ್ಯವಾದ ಲಕ್ಷಣಗಳು. ಇನ್ನು ಸೂಕ್ಷ್ಮವಾಗಿ ನಾವು ಇದು ಸೊರಗು ರೋಗದಿಂದನೇ ಬಂದಿದೆ ಅಂತ ಯಾವ ರೀತಿ ತಿಳ್ಕೊಳ್ಳೋದಪ್ಪ ಅಂತ ಹೇಳಿದ್ರೆ ಆ ಒಂದು ಕಾಂಡವನ್ನು ನಾವು ಉದ್ದವಾಗಿ ಸೀಳಿ ಒಳಗಡೆ ನೋಡಿದಾಗ ಅದು ಕಂದು ಬಣ್ಣಕ್ಕೆ ತಿರುಗಿರ್ತದೆ. ಇದು ಮುಖ್ಯವಾದ ಒಂದು ಲಕ್ಷಣ. ಸೊ ಇದು ಸಾಮಾನ್ಯವಾಗಿ ಈ ಒಂದು ಹೂ ಮತ್ತು ಕಾಯಿ ಬಿಡುವ ಹಂತದಲ್ಲಿ ಇದು ಜಾಸ್ತಿ ಇರ್ತದೆ. ಇನ್ನು ಇದು ಯಾವ ಸಂದರ್ಭದಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷ ತೊಗರಿನ ಅದೇ ಹೊಲದಲ್ಲಿ ಬೆಳೀತಾ ಹೋದಂಗೆಲ್ಲ ಏನಾಗುತ್ತೆ, ಇದು ಮಣ್ಣಲ್ಲಿ ಇರ್ತಕ್ಕಂತ ಈ ಶಿಲೀಂಧ್ರ ವೃದ್ಧಿ ಆಗ್ತಾ ಹೋಗುತ್ತೆ, ವೃದ್ಧಿಯಾಗಿ ಜಾಸ್ತಿ ಆಗ್ತದೆ. ಪ್ರತಿ ವರ್ಷ ಬರೀ ತೊಗರಿನೇ ನಾವು ಬೆಳೀತಾ ಹೋದ್ರೆ ಅಲ್ಲಿ ನಾವು ಒಂದಿನ ತೊಗರಿ ಬೆಳೆಯಕ್ಕಾಗದೇ ರೀತಿ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಹತೋಟಿ ಕ್ರಮಗಳು, ಇನ್ನು ಹತೋಟಿ ಕ್ರಮಗಳು ಬಂದ್ರೆ ನಾನು ಆವಾಗಲೇ ಹೇಳಿದೆ ಇದು ಹತೋಟಿ ಕ್ರಮಗಳು ಯಾವ್ದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ಈ ಮೂಲ ಸೋಂಕು ಬೀಜದ ಮುಖಾಂತರ ಬರಬಹುದು ಅಥವಾ ಮಣ್ಣಿನ ಮುಖಾಂತರ ಬರಬಹುದು. ಅದರಿಂದ ನಾವೇನ್ ಮಾಡಬೇಕು, ಮೊದಲಿಗೆ ಸಮಗ್ರ ಹತೋಟಿ ಕ್ರಮವನ್ನು ನಾವು ಯೋಚನೆ ಮಾಡಿದಾಗ ಈ ಒಂದು ರೋಗಕ್ಕೆ ಯಾವ್ದಾದ್ರೂ ರೋಗ ನಿರೋಧಕತೆ ಇರತಕ್ಕಂತ ತಳಿ ಇದೆಯಾ, ಇದ್ರೆ ಅದನ್ನು ಉಪಯೋಗ ಮಾಡುವಂತದ್ದು. ನಾವು ಕಳೆದ ವರ್ಷ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಬಿಡುಗಡೆ ಮಾಡಿರತಕ್ಕಂತ DRG 5 ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇದನ್ನ ಎಲ್ಲೆಲ್ಲಿ ಈ ಒಂದು ಸಮಸ್ಯೆ ಇದೆ, ಸಾಮಾನ್ಯವಾಗಿ ಸಮಸ್ಯೆ ಜಾಸ್ತಿ ಇರುವಂತ ಹೇಳಿದ್ರೆ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಜಾಸ್ತಿ ಇದೆ, ಅದೇ ಮಾಗಡಿ ಏರಿಯಾದಲ್ಲಿ ತುಂಬಾ ಜಾಸ್ತಿ ಇದೆ, ತದನಂತರ ಈ ತುಮಕೂರು ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ಕೋಲಾರ ಕಡೆನೂ ಇದೆ. ಸೊ ಆ ಒಂದು ಭಾಗದ ರೈತರು ಈ ಒಂದು ತಳಿನ ಉಪಯೋಗ ಮಾಡಬಹುದು. ಇದಾದ್ಮೇಲೆ ನಾನು ಆವಾಗಲೇ ಹೇಳಿದೆ, ಈ ಒಂದು ಮೂಲ ಸೋಂಕು ಬೀಜದ ಮುಖಾಂತರನು ಬರ್ತದೆ ಅಂತ ಹೇಳಿದ್ದೀನಿ. ಸೊ ಬೀಜದ ಮುಖಾಂತರ ಬರ್ತಕ್ಕಂತ ಮೂಲ ಸೋಂಕನ್ನ ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೀಜೋಪಚಾರ. ಸೊ ಬೀಜೋಪಚಾರ ನಾವು ಏನ್ರಿಂದ ಮಾಡಬಹುದು? ಸಾಮಾನ್ಯ ನಮ್ಮ ಒಂದು ಸಂಶೋಧನಾ ಫಲಿತಾಂಶದ ಆಧಾರದ ಮೇಲೆ ಹೇಳೋದಾದ್ರೆ ನಾವು ಶಿಫಾರಸು ಮಾಡಿರ್ತಕ್ಕಂಥದ್ದು ಶಿಲೀಂಧ್ರನಾಶಕ ಕಾರ್ಬನ್ ಡಿಸಿಮ್ 2 ಗ್ರಾಮ್ 1 ಕೆಜಿ ಬಿತ್ತನೆ ಬೀಜಕ್ಕೆ ಈ ಪ್ರಮಾಣದಲ್ಲಿ ಬೆರೆಸಿ ನಾವು ಬಿತ್ತನೆ ಮಾಡೋದ್ರಿಂದ ಈ ಬೀಜದ ಮುಖಾಂತರ ಬರ್ತಕ್ಕಂತ ಮೂಲ ಸೋಂಕನ್ನ ನಿವಾರಣೆ ಮಾಡಬಹುದು. ನಾವು ಇದಲ್ಲದೇನೆ ಟ್ರೈಕೋಡರ್ಮ ವಿರಿಡೆ ಅಂತ ಏನ್ ಹೇಳ್ತೀವಿ, ಸೂಕ್ಷ್ಮ ಜೀವಿಯಿಂದನೂ ಸಹ ನಾವು ಅಂದ್ರೆ 1 ಕೆಜಿ ಬಿತ್ತನೆ ಬೀಜಕ್ಕೆ ಇದಾದ್ರೆ 5 ಗ್ರಾಮ್ ಬೆರೆಸಿ ನಾವು ಬಿತ್ತನೆ ಮಾಡೋದ್ರಿಂದ ಈ ಮೂಲ ಸೋಂಕನ್ನ ನಾವು ತಡೆಗಟ್ಟಬಹುದು. ತದನಂತರ ಬರ್ತಕ್ಕಂತ ಆ ಒಂದು ರೋಗದ ಪ್ರಮಾಣವನ್ನು ಸಹ ನಾವು ಕಡಿಮೆ ಮಾಡಬಹುದು. ಇದಲ್ಲದೆ ಏನ್ ಮಾಡಬಹುದು, ನಾವು ಇನ್ನೊಂದು ಬೆಳೆ ಪರಿವರ್ತನೆ. ಯಾಕೆಂದ್ರೆ ನಾನು ಆವಾಗಲೇ ಹೇಳಿದೆ, ತೊಗರಿಯನ್ನ ಪ್ರತಿ ವರ್ಷ ಬೆಳೀತಾ ಹೋದ್ರೆ ಇದೊಂದು ಜಾಸ್ತಿ ಆಗ್ತದೆ. ಸೊ ಬೆಳೆ ಪರಿವರ್ತನೆ, ಬೆಳೆ ಪರಿವರ್ತನೆ ಮಾಡೋದು ಯಾವ ಬೆಳೆ ಬೆಳಿಬಹುದು, ಬೆಳೆ ಪರಿವರ್ತನೆ ಮಾಡಬೇಕು ಅಂತಂದ್ರೆ ಯಾವಕ್ಕೆ ಈ ರೋಗ ಬರೋದಿಲ್ಲ ಅಂತ ಬೆಳೆಯನ್ನ ನಾವು ಬೆಳಿಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಈ ಜೋಳವನ್ನ ಶಿಫಾರಸು ಮಾಡ್ತೇವೆ. ಜೋಳ ಯಾಕಪ್ಪ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಜೋಳದ ಒಂದು ಗುಣ ಏನಪ್ಪಾ ಅಂದ್ರೆ ಒಂದು ರಾಸಾಯನಿಕವನ್ನ ಅದು ವೃದ್ಧಿ ಮಾಡಿ ಅಂದ್ರೆ ಈ ಮಣ್ಣಿಗೆ ಸೇರಿಸ್ತದೆ. ಆ ಮಣ್ಣಿಗೆ ಸೇರಿಸಿದಾಗ ಈ ಒಂದು ರೋಗಾಣುಗಳ ಸಂಖ್ಯೆ ಕಡಿಮೆ ಆಗ್ತದೆ, ಅದರಿಂದ ಒಂದು 2-3 ವರ್ಷ ಅದನ್ನ ಬೆಳೆಯೋದ್ರಿಂದ ಇದು ಕಡಿಮೆ ಆಗ್ತದೆ. ಇನ್ನು ಅಂತರ ಬೆಳೆಯಾಗಿಯೂ ಸಹ ನಾವು ಬೆಳೆಗಳನ್ನು ಬೆಳೆಯೋದ್ರಿಂದ ಆ ರೋಗ ಹರಡೋದನ್ನ ನಾವು ಕಡಿಮೆ ಮಾಡಬಹುದು. ಯಾವ ಅಂತರ ಬೆಳೆಯಾಗಿ ಸಾಮಾನ್ಯವಾಗಿ ಜೋಳದಲ್ಲಿ ಹಾಕೋದ್ರಿಂದ ಇರಬಹುದು ಅಥವಾ ಮುಸ್ಕಿನ ಜೋಳದಲ್ಲಿ ಹಾಕೋದ್ರಿಂದ ಇರಬಹುದು, ಅಂತರ ಬೆಳೆ ಆಗದಾಗ ಈ ಒಂದು ರೋಗದ ತೀವ್ರತೆಯನ್ನ ನಾವು ಕಡಿಮೆ ಮಾಡಬಹುದು. ಇದಲ್ಲದೇನೆ ನಾವು ಬೇಸಿಗೆಯಲ್ಲಿ ಮಾಗಿ ಉಳುಮೆ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಉಳೋದ್ರಿಂದ ಕೆಳಗಡೆ ಇರತಕ್ಕಂತ ರೋಗಾಣು ಬಿಸಿಲಿಗೆ ಸಿಕ್ಕೋದ್ರಿಂದ ಸಾಮಾನ್ಯವಾಗಿ ಈ ರೋಗದ ರೋಗಾಣುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಸೊ ಮುಂದೆ ಬರ್ತಕ್ಕಂತ ರೋಗ ಕಡಿಮೆ ಆಗ್ತದೆ. ಈ ಒಂದು ಸಮಗ್ರವಾಗಿ ನಾವು ಈ ಒಂದು ಅನುಸರಿಸೋದ್ರಿಂದ ಈ ರೋಗದ ತೀವ್ರತೆಯನ್ನ ಕಡಿಮೆ ಮಾಡಬಹುದು. ಬಂಜೆ ರೋಗ ಅತಿ ಪ್ರಮುಖವಾದ ರೋಗ, ಬಂಜೆ ರೋಗ ಸಾಮಾನ್ಯವಾಗಿ ಗೊಡ್ಡು ರೋಗ ಅಂತ ಹೇಳ್ತೀವಿ. ಇದು ಒಂದು ನಂಜಾಣುವಿನಿಂದ ಬರ್ತದೆ, ನಾವು ವೈರಸ್ ಅಂತ ಏನ್ ಹೇಳ್ತೀವಿ ಅದರಿಂದ ಬರ್ತಕ್ಕಂತ ರೋಗ. ಆಮೇಲೆ ಇದು ಒಂದು ನುಸಿ ಈ ರೋಗವನ್ನ ಪ್ರಸಾರ ಮಾಡ್ತದೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕಿರಬಹುದು, ಒಂದು ಹೊಲದಿಂದ ಇನ್ನೊಂದಕ್ಕಿರಬಹುದು. ಈ ನುಸಿ ಸಾಮಾನ್ಯವಾಗಿ ನೀವು ಕೇಳಿರಬಹುದು, ಈ ತೆಂಗಿನ ಮರಕ್ಕೆ ಬಿದ್ದಂತಹ ನುಸಿ ಅದೇ ಜಾತಿಗೆ ಸೇರಿದ್ದ ಒಂದು ನುಸಿ ಈ ಒಂದು ರೋಗವನ್ನ ಪ್ರಸಾರ ಮಾಡ್ತದೆ. ಈ ರೋಗದ ಗುಣಲಕ್ಷಣಗಳನ್ನು ಮತ್ತು ಇದರ ಆಗತಕ್ಕಂತ ಹಾನಿಯನ್ನು ತಿಳ್ಕೊಳ್ಳೋದಾದ್ರೆ, ಸಾಮಾನ್ಯವಾಗಿ ಈ ಒಂದು ರೋಗ ಈ ಸೋಂಕು ತಗಲೋದು ಯಾವಾಗಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಗಿಡ 1 ತಿಂಗಳ ಒಳಗಡೆನೆ ಈ ಒಂದು ಸೋಂಕು ತಗಲುತ್ತದೆ. ಈ ಸೋಂಕು ಏನಾದರೂ ಬಿತ್ತನೆ ಮಾಡಿದ 30 ದಿನದ ಒಳಗಡೆ ಸೋಂಕು ತಗಲಿದ್ರೆ ಶೇಕಡ 100ರಷ್ಟು ಹಾನಿ ಖಂಡಿತ. 30-45 ದಿನದಲ್ಲಾದಾಗೆ ಶೇಕಡ 50% ಆಗುತ್ತೆ. 60 ದಿನ ಮೇಲಾದ್ರೆ 10-5% ಈ ತರ ಹಾನಿ ಆಗ್ತದೆ. ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ, ಅನುಭವಿ ಕೃಷಿಕರೊಂದಿಗೆ ಸಂವಾದ, ನೇರ ಫೋನಿನ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ. ಆಲಿಸಿ ಅನುಸರಿಸಿ. ಪ್ರತಿ ಭಾನುವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಇನ್ನು ಇದರ ಲಕ್ಷಣಗಳು ಏನ್ಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ರೋಗ ತಗಲದ ಗಿಡದ ಎಲೆಗಳ ಮೇಲೆ ಒಂದು ತಿಳಿ ಹಸಿರು ಬಣ್ಣಕ್ಕೆ ತಿರುಗ್ತವೆ, ಮೊಚ್ಚೆ ಆಕಾರ ಕಾಣುತ್ತದೆ, ಕೊಂಬೆಗಳು ಜಾಸ್ತಿ ಇರ್ತವೆ, ಆ ಎಲೆಗಳು ಚಿಕ್ಕದಾಗ್ತದೆ. ಮತ್ತೆ ಮುಖ್ಯವಾದ ಒಂದು ಲಕ್ಷಣ ಅಂತ ಏನಪ್ಪಾ ಅಂತ ಹೇಳಿದ್ರೆ, ಇದರ ಸಹಪಾಠಿ ಗಿಡಗಳು ಅಂದ್ರೆ ಆರೋಗ್ಯವಂತ ಗಿಡಗಳು ಅವಕ್ಕೆ ವಯಸ್ಸಾದಾಗೆ ಹೂ ಮತ್ತು ಕಾಯಿಗಳು ಬೀಳ್ತವೆ. ಆದ್ರೆ ಈ ಗಿಡಗಳು ಹೂ ಮತ್ತು ಕಾಯಿ ಏನು ಬಿಡೋದಿಲ್ಲ, ಅದಕ್ಕೆ ಈಗ ನಾವು ಗೊಡ್ಡು ಗಿಡಗಳು ಅಂತ ಹೇಳ್ತೀವಿ ಅಥವಾ ಗೊಡ್ಡು ರೋಗ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇವು ಇದರ ಲಕ್ಷಣಗಳು. ಇನ್ನು ಇದು ಯಾವ ಸಂದರ್ಭದಲ್ಲಿ ಜಾಸ್ತಿ ಬರ್ತದೆ, ಇವುಗಳ ಹತೋಟಿನ ನಾವು ಏನ್ ಮಾಡಬಹುದು ಅಂತ ಹೇಳೋದಾದ್ರೆ, ಇದರ ಒಂದು ಮೂಲ ಸೋಂಕು ವೈರಾಣು ಮತ್ತೆ ಆ ರೋಗ ವಾಹಕ ಅಂತ ಏನ್ ಹೇಳ್ತೀವಿ ನುಸಿ, ಎರಡೂ ಸಹ ಹಿಂದಿನ ಬೆಳೆಯ ಕೂಳೆ ಬೆಳೆ ಮೇಲೆ ಅಥವಾ ಇತ್ತಲುಗಳಲ್ಲಿರ್ತಕ್ಕಂಥ ಹಳೆ ಗಿಡದ ಬಹುವಾರ್ಷಿಕ ತೊಗರಿ ಗಿಡಗಳ ಮೇಲೆ ಅಥವಾ ಬದುಗಳ ಮೇಲೆ ಇರ್ತಕ್ಕಂತ ಕೆಲವು ಆಶ್ರಯ ಕಳೆಗಳ ಮೇಲೆ ಇದು ಆಶ್ರಯ ಪಡೆದಿರ್ತದೆ. ನಾವು ಯಾವಾಗ ತೊಗರಿ ಹಾಕ್ತೀವೋ ಅವು ಅಲ್ಲಿಂದ ಗಾಳಿ ಮುಖಾಂತರವಾಗಿ ಈ ಒಂದು ನಮ್ಮ ತೊಗರಿ ಗಿಡದ ಮೇಲೆ ಕುತ್ಕೊಂಡು ರಸ ಇಳಿದಾಗ ಆ ಒಂದು ವೈರಾಣವನ್ನು ನಾವು ವರ್ಗಾವಣೆ ಮಾಡ್ತವೆ. ತದನಂತರ ಒಂದು ವಾರದೊಳಗೆ ಆ ಒಂದು ಲಕ್ಷಣಗಳನ್ನು ನಾವು ಕಾಣಬಹುದು. ಇದು ಒಂದು ಜೀವನ ಚಕ್ರ ಈ ರೋಗದ್ದು. ಇನ್ನು ನಾವು ಹತೋಟಿ ಬಗ್ಗೆ ಹೇಳೋದಾದ್ರೆ, ಯಾವ್ದಾದ್ರೂ ರೋಗ ನಿರೋಧಕ ಶಕ್ತಿ ಇರುವಂತ ತಳಿಗಳು ಲಭ್ಯತೆ ಇದ್ರೆ ಅವುಗಳ ಉಪಯೋಗ ಮಾಡುವಂತದ್ದು. ಈ ರೋಗವು ಸಹ ನಾವು ತುಮಕೂರು ಜಿಲ್ಲೆಯಲ್ಲಿ 2015 ನಾವು ಸಮೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಈ ಮಧುಗಿರಿ ತಾಲೂಕಲ್ಲಿ ಸಾಮಾನ್ಯವಾಗಿ ಸುಮಾರು 1,000 ಎಕರೆನಲ್ಲಿ ಇದು 100%-100% ಹಾನಿಯಾಗಿರೋದ್ರಿಂದ ನಾವು ಸಮೀಕ್ಷೆ ಮಾಡಿ ವರದಿನೂ ಸಹ ನಮ್ಮ ಹತ್ರ ಇದೆ. ಅದನ್ನ ಏನಪ್ಪ ಮಾಡಬಹುದು ಅಂತ ಹೇಳಿದ್ರೆ, ಒಂದು ರೋಗ ನಿರೋಧಕತೆ ಇರತಕ್ಕ ಈಗ ಲಭ್ಯವಿರತಕ್ಕಂತ BRG ಸೀರೀಸ್ ಏನಿದಾವೆ, BRG 2, BRG 4, BRG 5 ಈ ರೋಗಕ್ಕೆ ತುತ್ತಾಗ್ತವೆ. ಈ ತಳಿಗಳಿಗೆ ಎಲ್ಲಾ ಹೋಲಿಕೆ ಮಾಡಿದಾಗ BRG 1 ಸ್ವಲ್ಪ ತಡೆಯುವಂತ ಶಕ್ತಿ ಇದೆ. ಇದು ಜೊತೆಗೆ ICP 7035 ಏನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ದೀವಿ, ಆ ಒಂದು ತಳಿನೂ ಸಹ ನಾವು ಉಪಯೋಗ ಮಾಡಬಹುದು. ಆದ್ರೆ ಅದ್ರ ಬೀಜದ ಲಭ್ಯತೆ ಇದ್ರೆ ಈ ಜೊತೆಗೆ BRG 1 ಎಲ್ಲೆಲ್ಲಿದೆ ಅಂತ ಕಡೆ BRG 1 ನಾವು ಉಪಯೋಗ ಮಾಡಬಹುದು. ಇದು ರೋಗ ನಿರೋಧಕತೆ ಇರತಕ್ಕಂತ ತಳಿಗಳಾಯ್ತು. ಅದಾದ್ಮೇಲೆ ನಾವೇನ್ ಮಾಡಬಹುದು, ರೋಗ ಬಂದಂತ ಗಿಡನ ಕೂಡಲೇ ತೆಗೆಯುವಂತ ಒಂದು ಕ್ರಮವನ್ನು ಅನುಸರಿಸೋದ್ರಿಂದ ಈ ರೋಗ ಹರಡುವಿಕೆಯನ್ನ ನಾವು ತಡೆಯಬಹುದು. ಇಲ್ಲಿ ನಾವಾಗ್ಲೇ ಹೇಳಿದೆ, ಈ ಒಂದು ನುಸಿ ರೋಗವನ್ನ ಹರಡುತ್ತದೆ. ಆದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಆ ಒಂದು ನುಸಿ ನಾಶಕಗಳನ್ನ ಉಪಯೋಗ ಮಾಡಬೇಕು. ಅಂದ್ರೆ ಸಿಂಪರಣೆಯನ್ನ ಮಾಡಬೇಕು. ಸಿಂಪರಣೆ ಮಾಡಬೇಕಿದ್ರೆ ಇಲ್ಲಿ ಕಾಲ ಮುಖ್ಯ. ಅಂದ್ರೆ ನಾವು ರೋಗ ಬಂದ್ಮೇಲೆ ಸಿಂಪರಣೆ ಮಾಡಿದ್ರೆ ಇದು ಹತೋಟಿ ಆಗೋದಿಲ್ಲ. ಅದ್ರಿಂದ ಏನ್ ಮಾಡಬೇಕು, ರೋಗ ಬರೋದಕ್ಕೆ ಮುಂಚೆ ಮುಂಜಾಗ್ರತೆ ಕ್ರಮವಾಗಿ ನಾವು ಈ ಒಂದು ನುಸಿ ನಾಶಕಗಳನ್ನ ಸಿಂಪರಣೆ ಮಾಡಬೇಕಾಗ್ತದೆ. ನುಸಿ ನಾಶಕ ಡೈಕೋಫಾಲ್ ತಮಗೆಲ್ಲ ಗೊತ್ತಿದೆ, 2.5 mL 1 L ನೀರಿಗೆ ಈ ಪ್ರಮಾಣ, ಅಥವಾ ಪ್ರಾಪರ್ ಗೈಟ್ ಅಥವಾ ಫೆನಜೋಕ್ವಿನ್ 1 mL 1 L ನೀರಿಗೆ ಈ ಪ್ರಮಾಣದಲ್ಲಿ ಬೆರೆಸಿ ಕಾಲ ಮುಖ್ಯ ಬಿತ್ತನೆ ಮಾಡಿದ 25 ದಿನದಲ್ಲಿ ಒಂದು ಸಿಂಪರಣೆ, ಆ ಒಂದು ಆ ರೋಗದ ಲಕ್ಷಣಗಳು ಕಾಣ್ತಾ ಇದ್ರೆ 40 ದಿನದಲ್ಲಿ 2 ಸಿಂಪರಣೆಯನ್ನು ಕೊಡೋದ್ರಿಂದ ಈ ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡುವುದು. ಅದೇ ನಾವು ಹೊಡೆಯತಕ್ಕಂತ ಕಾಲ, ನಾವು ಉಪಯೋಗಿಸತಕ್ಕಂತ ಔಷಧಿ ಇವು ಮುಖ್ಯ. ಹೆಸರು ಮತ್ತೆ ಉದ್ದಿನ ಬೆಳೆಯನ್ನ ಬಾಧಿಸುವಂತಹ ರೋಗಗಳು, ಇನ್ನು ಹೇಳೋದಾದ್ರೆ ಹೆಸರು ಮತ್ತು ಉದ್ದು. ಸಾಮಾನ್ಯವಾಗಿ ತೊಗರಿ 1 ವರ್ಷದಲ್ಲಿ ನಾವು ಒಂದೇ ಒಂದು ಬೆಳೆಯನ್ನು ಬೆಳಿತೀವಿ. ಆದ್ರೆ ಈ ಹೆಸರು ಮತ್ತು ಉದ್ದುಗಳನ್ನ ಸಾಮಾನ್ಯವಾಗಿ 3 ಕಾಲ ಅಂತ ಏನ್ ಹೇಳ್ತೀವಿ, ಬೇಸಿಗೆಗಾಲ, ಮಳೆಗಾಲ ಮತ್ತು ಚಳಿಗಾಲ, 3 ಕಾಲದಲ್ಲಿ ನಾವು ಬೆಳಿಬಹುದು. ಈ ಸಾಮಾನ್ಯ 3 ಕಾಲದಲ್ಲಿ ನಾವು ಬೆಳೆಯೋದ್ರಿಂದ ಈ 3 ಕಾಲದಲ್ಲಿ ವಿವಿಧ ತರಹದ ರೋಗಗಳು ಬಂದು ಕಾಡ್ತವೆ ಈ ಒಂದು ಹೆಸರು ಮತ್ತು ಉದ್ದಿನ. ಈಗ ಬೇಸಿಗೆಯಲ್ಲಿ ಬೆಳೆದಾಗ ಸಾಮಾನ್ಯವಾಗಿ ಹಳದಿ ನಂಜಾಣು ರೋಗ ಅತಿ ಮುಖ್ಯವಾದಂತಹ ರೋಗ. ಅದೇ ಮಳೆಗಾಲದಲ್ಲಿ ಬೆಳೆದಾಗ, ಮಳೆಗಾಲ ಅಥವಾ ಚಳಿಗಾಲ ಬೆಳೆದಾಗ ಎಲೆ ಚುಕ್ಕಿ ರೋಗ, ಬೂದಿ ರೋಗ, ಸುಕ್ಕು ರೋಗ ಇವು ಈ ಒಂದು ಬೆಳೆಗಳನ್ನ ಕಾಣ್ತವೆ. ನಾವು ಮೊದಲಿಗೆ ಹೇಳೋದಾದ್ರೆ ಈ ಹಳದಿ ನಂಜಾಣು ರೋಗ, ಇದು ಅತ್ಯಂತ ಒಂದು ಪ್ರಮುಖವಾದ ಹೆಸರು ಮತ್ತು ಉದ್ದಿಗೆ ಬರ್ತಕ್ಕಂತ ನಂಜಾಣು ರೋಗ. ಇದು ಒಂದು ಬಿಳಿ ನೊಣ, ನಾವು ವೈಟ್ ಫ್ಲೈ ಅಂತ ಏನ್ ಹೇಳ್ತೀವಿ, ಈ ರೋಗವನ್ನ ಪ್ರಸಾರ ಮಾಡ್ತದೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇರಬಹುದು ಅಥವಾ ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕೆ ಇರಬಹುದು. ಪ್ರಮುಖವಾಗಿ ಈ ಒಂದು ಬಿಳಿ ನೊಣ ಈ ರೋಗವನ್ನ ಆಡ್ತದೆ. ಸಾಮಾನ್ಯವಾಗಿ ಇದರ ನಷ್ಟ ಎಷ್ಟಪ್ಪ ಆಗ್ತದೆ ಅಂತ ಹೇಳಿದ್ರೆ, ನಾವು ಬಿತ್ತನೆ ಮಾಡಿದ 15 ದಿನದಲ್ಲೇ ಈ ಒಂದು ಲಕ್ಷಣಗಳನ್ನ ಕಾಣಬಹುದು. ಇದರ ಪ್ರಮುಖವಾದ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ಬರ್ತಕ್ಕಂತ ಈ ಚಿಗುರೆಲೆ ಅಥವಾ ಹೊಸ ಎಲೆಗಳು ಏನಿದೆ ಅವುಗಳ ಹಳದಿ ಮಚ್ಚೆಗಳನ್ನ ನಾವು ಕಾಣಬಹುದು. ಆ ಕ್ರಮೇಣ ಏನಾಗುತ್ತೆ, ಹಳದಿ ಮಚ್ಚೆಗಳು ಒಂದಕ್ಕೊಂದು ಜಾಸ್ತಿಯಾಗಿ ಪೂರ್ತಿ ಎಲೆ ಪೂರ್ತಿ ಹಳದಿಯಾಗಿ ಇಡೀ ಹೊಲ ಎಲ್ಲ ಹಳದಿ ತರ ಕಾಣ್ತದೆ. ಇದು ಇದರ ಮುಖ್ಯ ಲಕ್ಷಣಗಳು. ರೋಗ ಬಂದಂತ ಗಿಡದಲ್ಲಿ ಬೆಳವಣಿಗೆ ಕುಂಠಿತ ಆಗ್ತದೆ, ಅದರಲ್ಲಿ ಬರ್ತಕ್ಕಂತ ಹೂ ಮತ್ತು ಕಾಯಿಗಳು ಕಡಿಮೆ ಆಗ್ತವೆ, ಆ ಕಾಳಿನ ಗಾತ್ರ ಸಣ್ಣ ಆಗ್ತದೆ. ಇವು ಅತ್ಯಂತ ಒಂದು ಮುಖ್ಯವಾದ ಲಕ್ಷಣಗಳು. ಇನ್ನು ಇದರ ಹತೋಟಿ ಬಗ್ಗೆ ಹೇಳೋದಾದ್ರೆ, ಅಥವಾ ಇದು ಯಾವ ಕಾಲದಲ್ಲಿ ಇದು ಜಾಸ್ತಿ ಆಗ್ತದಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬೇಸಿಗೆ ಬೆಳೆಗೆ ಯಾಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಈ ಬೇಸಿಗೆಯಲ್ಲಿ ಬಿಳಿ ನೊಣಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಅದರಿಂದ ಈ ಒಂದು ಬಾಧೆ ಈ ಬೇಸಿಗೆಯಲ್ಲಿ ಜಾಸ್ತಿ ಇರ್ತದೆ. ಕ್ರಮೇಣ ನಾವು ಮುಂಗಾರಲ್ಲಿ ಅಂತೇಳಿ, ಮುಂಗಾರಲ್ಲೂ ಸ್ವಲ್ಪ ಜಾಸ್ತಿ ಇರ್ತದೆ. ಮುಂಗಾರಲ್ಲೂ ಜಾಸ್ತಿ ಯಾಕೆ ಇರ್ತಪ್ಪ ಅಂತ ಹೇಳಿದ್ರೆ, ಈ ಒಂದು ಈ ಬಿಳಿ ನೊಣಗಳು ಜಾಸ್ತಿ ಇರೋದ್ರಿಂದ ಮುಂಗಾರಲ್ಲಿ ಜಾಸ್ತಿ ಇರ್ತದೆ. ಇನ್ನು ಇದರ ಹತೋಟಿ ಬಗ್ಗೆ ಹೇಳೋದಾದ್ರೆ, ಸಾಮಾನ್ಯವಾಗಿ ಇಲ್ಲಿ ನಾವು ಹತೋಟಿ ಮಾಡಬೇಕಿದ್ರೆ ಏನ್ ಮಾಡಬೇಕು, ಈ ಬಿಳಿ ನೊಣವನ್ನ ನಾವು ಹತೋಟಿ ಮಾಡಬೇಕಾಗುತ್ತೆ. ಬಿಳಿ ನೊಣವನ್ನ ಹತೋಟಿ ಮಾಡಬೇಕಿದ್ರೆ ಅಂತರ್ವ್ಯಾಪಿ ಕೀಟನಾಶಕವನ್ನ ನಾವು ಉಪಯೋಗ ಮಾಡಬಹುದು. ಇಲ್ಲಿ ಈಗ ನಾವು ಬೀಜೋಪಚಾರನೂ ಶಿಫಾರಸು ಮಾಡಲಾಗಿದೆ. ಈ ಬೀಜೋಪಚಾರಕ್ಕೆ ಇಮಿಡಾಕ್ರೋಪಿಡ್ ಏನಿದೆ, 5 mL 1 kg ಬಿತ್ತನೆ ಬೀಜಕ್ಕೆ ಈ ಪ್ರಮಾಣದಲ್ಲಿ ಬೆರೆಸಿ ನಾವು ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿದ್ರೆ ನಮಗೆ 3-4 ವಾರ ಅದರಿಂದ ಸ್ವಲ್ಪ ರಕ್ಷಣೆ ಸಿಗುತ್ತೆ. ತದನಂತರ ಬಿತ್ತನೆ ಮಾಡಿದ 25 ಮತ್ತು 40 ದಿನದಲ್ಲಿ ನಾವು ಎರಡು ಸಿಂಪರಣೆಯನ್ನ ಕೊಡೋದ್ರಿಂದ ಆ ಬರ್ತಕ್ಕಂತ ರೋಗವನ್ನ ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಮುಂಜಾಗ್ರತಾ ಕ್ರಮವಾಗಿ ನಾವು ಈ ಒಂದು ಕಾರ್ಯಕ್ರಮಗಳನ್ನ ನಾವು ಅಳವಡಿಸಬೇಕಾಗುತ್ತೆ. ಅಳವಡಿಸಿದ್ದೆ ಆದ್ರೆ ರೈತ ಬಾಂಧವರು ನಿಜವಾಗಿ ಈ ರೋಗದ ತೀವ್ರತೆಯನ್ನ ಮತ್ತು ಹರಡುವಿಕೆಯನ್ನ ತಡೆಗಟ್ಟಬಹುದು. ಹೆಸರು ಮತ್ತೆ ಉದ್ದುಗೆ ಇದಲ್ಲದೆ ಬೇರೆ ಇನ್ಯಾವ ರೋಗಗಳು ಬರಬಹುದು? ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಆಯಾ ಕಾಲಕ್ಕನುಗುಣವಾಗಿ ಈ ಕೆಲವು ರೋಗಗಳು ಬರ್ತಾರ ಅಂತೇಳಿ. ಈಗ ಬೇಸಿಗೆಲ್ಲ ಆಯ್ತು, ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಬಂದಾಗ ಈ ಬೆಳೆಗಳಿಗೆ ಬಾಧಿಸುವಂತ ರೋಗಗಳು ಅಂತೇಳಿದ್ರೆ ಒಂದು ಎಲೆ ಚುಕ್ಕೆ ರೋಗ, ತುಕ್ಕು ರೋಗ ಮತ್ತು ಬೂದಿ ರೋಗ. ಈ ಸಾಮಾನ್ಯವಾಗಿ ಬೂದಿ ರೋಗ, ಎಲೆ ಚುಕ್ಕೆ ರೋಗ ಇವುಗಳ ಲಕ್ಷಣಗಳನ್ನು ನಾವು ಹೇಳೋದಾದ್ರೆ, ಸಾಮಾನ್ಯ ಬೂದಿ ರೋಗದ ಲಕ್ಷಣಗಳು ತಮಗೆಲ್ಲ ಗೊತ್ತೇ ಇದೆ, ರೈತ ಬಾಂಧವರೆಲ್ಲ ನೋಡಿರ್ತಾರೆ. ಸೊ ಏನಪ್ಪ ಅಂತ ಹೇಳಿದ್ರೆ ಬೂದಿ ರೋಗ, ಅದು ಹೆಸರೇ ತಿಳಿಸುವ ಹಾಗೆ ಆ ಗಿಡಗಳದ ಮೇಲೆ ಈ ಬೂದಿ ಚೆಲ್ಲಿದ ಹಾಗೆ ಅಥವಾ ರಂಗೋಲಿ ಪುಡಿ ಚೆಲ್ಲಿದ ಹಾಗೆ ಕಾಣ್ತದೆ. ಇದು ಬೂದಿ ರೋಗದ ಲಕ್ಷಣಗಳು. ತುಂಬಾ ಆದ ಏನಾಗುತ್ತೆ, ಎಲೆಗಳೆಲ್ಲ ಉದುರೋಗ್ತವೆ. ಸೊ ಈ ಗಿಡಗಳಲ್ಲಿ ಎಲೆ ಉದುರೋಯ್ತು ಅಂದ್ರೆ ಅದರ ಪರಿಣಾಮ ಇಳುವರಿ ಮೇಲೆ ಬೀಳ್ತಾ ಇಳುವರಿ ಕಡಿಮೆ ಆಗ್ತದೆ. ಈ ಸಾಮಾನ್ಯ ತಂಪಾದ ವಾತಾವರಣದಲ್ಲಿ ಅಥವಾ ನಾವೇನು ರಬಿ ಸೀಸನ್ ಅಂತ ಹೇಳ್ತೀವಿ ಆ ಒಂದು ಸಂದರ್ಭದಲ್ಲಿ ಜಾಸ್ತಿ ಬರ್ತದೆ. ಸೊ ಇದನ್ನ ನಾವು ಸುಲಭವಾಗಿ ಹತೋಟಿ ಮಾಡಬಹುದು. ಈ ನೀರಿನಲ್ಲಿ ಕರಗುವ ಗಂಧಕ, ಏನು ಶಿಲೀಂಧ್ರ ನಾಶಕ ಇದೆ, 3 ಗ್ರಾಮ್ 1 ಲೀಟರ್ ನೀರಿಗೆ ಈ ಪ್ರಮಾಣದಲ್ಲಿ ಬೆರೆಸಿ ಬಿತ್ತನೆ ಮಾಡೋದ್ರಿಂದ ಸಾಮಾನ್ಯವಾಗಿ ಹತೋಟಿ ಆಗ್ತದೆ. ಇನ್ನು ಇದಲ್ಲದೆ ಈ ತುಕ್ಕು ರೋಗ ಮತ್ತೆ ಎಲೆ ಚುಕ್ಕೆ ರೋಗ, ಸಾಮಾನ್ಯವಾಗಿ ತುಕ್ಕು ರೋಗ ಮತ್ತು ಎಲೆ ಚುಕ್ಕೆ ರೋಗಗಳ ಲಕ್ಷಣಗಳೆಲ್ಲ ತಮಗೆ ತಿಳಿದ ತುಕ್ಕು ರೋಗ. ನಾವು ತುಕ್ಕು ರೋಗ ಅಂತ ಯಾಕೆ ಹೇಳ್ತೇವೆ ಅಂದ್ರೆ, ನಾವು ಹಿಂದಿನ ದಿನ ಏನಾದ್ರೂ ನಮ್ಮಲ್ಲಿ ಇರ್ತಕ್ಕಂತ ಕುಡುಗೋಲು ನಾವು ಹೊಲದಲ್ಲಿ ಬಿಸಾಕ್ ಬಂದ್ರೆ ನೆಕ್ಸ್ಟ್ ಡೇ ಹೋದ್ರೆ ಅದು ತುಕ್ಕಿಡದೆ ಅಂತೀವಿ. ಅದೇ ತರನಾದ ಲಕ್ಷಣಗಳನ್ನ ಈ ಎಲೆಗಳ ಕೆಳಭಾಗದಲ್ಲಿ ನಾವು ನೋಡಿದಾಗ ಅಥವಾ ಸಾವಿರ ನಮ್ಗೆ ಈ ಕಾಫಿ ಪೌಡರ್ ಹೆಂಗಿರುತ್ತಲ್ಲ ಹಂಗೆ ಕೈ ಗೊತ್ತಾಗುತ್ತೆ, ರೈತ ಬಾಂಧವರು ನೋಡಬಹುದು ಕೆಳಗಡೆ ಇರ್ತಕ್ಕಂಥದ್ದು. ಅದು ಏನಪ್ಪ ಅಂತ ಅದು ತೀವ್ರತೆ ಜಾಸ್ತಿ ಆದ್ರೆ ಇದು ಅದರ ಲಕ್ಷಣಗಳದ, ಎಲೆಗಳು ಉದುರೋಗ್ತವೆ, ಎಲೆಗಳು ಉದುರೋಯ್ತು ಅಂತಂದ್ರೆ ನಮ್ಗೆ ಬರ್ತಕ್ಕಂಥ ಇಳುವರಿ ಕಡಿಮೆ ಆಗ್ತದೆ. ಇನ್ನು ಎಲೆ ಚುಕ್ಕೆಗಳು ಗುಂಡಾಕಾರ ಅಥವಾ ಕಂದು ಬಣ್ಣದ ಚುಕ್ಕೆಗಳನ್ನ ಎಲೆಗಳ ಮೇಲೆ ನೋಡಬಹುದು. ಅದಕ್ಕೆ ಪೂರಕವಾದ ವಾತಾವರಣ ಇದ್ದಂಗೆ ಎಲ್ಲ ಸುಟ್ಟಂಗೆ ಕಾಣ್ತವೆ ಅಥವಾ ಎಲೆಗಳೆಲ್ಲ ಉದುರೋಗ್ತವೆ. ಇವು ಸಾಮಾನ್ಯವಾಗಿ ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬರ್ತಕ್ಕಂಥ ರೋಗಗಳು. ಇವನ್ನ ನಾವು ಸುಮ್ಮನೆ ಹತೋಟಿ ಮಾಡೋದು, ಒಂದು ಸಿಂಪರಣೆ ತುಕ್ಕು ರೋಗ ಎಲ್ಲೆಲ್ಲಿ ಬರ್ತದೆ ಅಂತ ಕಡೆ ಎಕ್ಸಾಕೋನಜೋಲ್ 1 ಮಿಲಿ 1 ಲೀಟರ್ ನೀರಿಗೆ ಈ ಪ್ರಮಾಣದಲ್ಲಿ ಬೆರೆಸಿ ಬಿತ್ತನೆ ಮಾಡೋದು. ಎಲೆ ಚುಕ್ಕೆ ರೋಗ ಬಂದಂತ ಸಂದರ್ಭದಲ್ಲಿ ಕಾರ್ಬಂಡೆಜಿಮ್ 1 ಗ್ರಾಮ್ 1 ಲೀಟರ್ ನೀರಿಗೆ ಈ ಪ್ರಮಾಣದಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ, ಅಂದ್ರೆ ರೋಗ ಕಂಡ ತಕ್ಷಣ ನಾವು ಸಿಂಪರಣೆ ಅಥವಾ ಬಿತ್ತನೆ ಮಾಡಿದ 30-35 ದಿನದಲ್ಲಿ ಒಂದು ಸಿಂಪರಣೆ ಮಾಡೋದ್ರಿಂದ, ಅಥವಾ ತೀವ್ರತೆ ಜಾಸ್ತಿ ಇದ್ರೆ ಇನ್ನು 10 ದಿನ ಅಂತರದಲ್ಲಿ ಇನ್ನೊಂದು ಸಿಂಪರಣೆ ಮಾಡೋದ್ರಿಂದ ಸಾಮಾನ್ಯ ಈ ರೋಗಗಳನ್ನ ನಾವು ಹತೋಟಿ ಮಾಡಬಹುದು. ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತು ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಸಂಜೆಯ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿವಿಧ ಜಾನುವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ತಯಾರಿಸಬಹುದಾದ ಔಷಧಗಳ ಬಗ್ಗೆ ತಜ್ಞ ವೈದ್ಯರಿಂದ ವಿವರವಾದ ಮಾಹಿತಿ ನೀಡುತ್ತದೆ ಜನಪದ ಪಶುವೈದ್ಯ. ತಪ್ಪದೇ ಆಲಿಸಿ ಪ್ರತಿ ಶನಿವಾರ ಸಂಜೆ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ ಜಾನುವಾರುಗಳ ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತಾದ ಬಾನುಲಿ ಸರಣಿ ಜನಪದ ಪಶುವೈದ್ಯ. ಇಟ್ಟದೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಉಟ್ಟದೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ. ಅಲಸಂದೆ ಬೆಳೆಗೆ ಯಾವುದು ಪ್ರಧಾನವಾದ ರೋಗಗಳು? ಈ ಹೆಸರು ಉದ್ದು ಏನು ಚರ್ಚೆ ಮಾಡ್ತಾ ಇದ್ದೀವಿ ಅದನ್ನ ಮುಂದುವರೆದಂತೆ ಅಲಸಂದೆಯಲ್ಲೂ ಸಹ ಎಲೆ ಚುಕ್ಕೆ ರೋಗ, ತುಕ್ಕು ರೋಗ, ಬೂದಿ ರೋಗ ಬರ್ತದೆ. ಇದರ ಜೊತೆಗೆ ಈ ಒಂದು ನಾವೇನು ಹಳದಿ ನಂಜಾಣು ರೋಗ ಅಥವಾ ಹಳದಿ ನಂಜಾಣು ಮಚ್ಚೆ ರೋಗ, ಎರಡು ವಿಧವಾದಂತ ಈ ಒಂದು ನಂಜಾಣು ರೋಗಗಳನ್ನ ಅಲಸಂದೆಯಲ್ಲಿ ನಾವು ಕಾಣಬಹುದು. ಅಲಸಂದೆಯಲ್ಲಿ ಪ್ರಮುಖವಾಗಿ ಇನ್ನೊಂದು ಅಂಗಮಾರಿ ರೋಗ, ಸಾಮಾನ್ಯವಾಗಿ ಅಂಗಮಾರಿ ರೋಗ ಈ ದುಂಡಾಣು ಅಂಗಮಾರಿ ರೋಗ ಅಂತ ಹೇಳಿದ್ರು. ಅಂದ್ರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು, ಫಂಗಸ್ ಇಂದ ಬರ್ತಕ್ಕಂಥದ್ದು, ಈ ವೈರಸ್ ಇಂದ ಬರ್ತಕ್ಕಂಥದಕ್ಕೆ ನಂಜಾಣು, ಫಂಗಸ್ ಇಂದ ಬರ್ತದಕ್ಕೆ ಶಿಲೀಂಧ್ರದಿಂದ ಬರ್ತಕ್ಕಂಥವು, ಅಥವಾ ದುಂಡಾಣು ಈ ಬ್ಯಾಕ್ಟೀರಿಯಾದಿಂದ ಬರ್ತದಕ್ಕೆ ದುಂಡಾಣು. ಈ ದುಂಡಾಣು ರೋಗವು ಪ್ರಮುಖವಾದಂತ ಒಂದು ರೋಗ ಅಲಸಂದಿನಲ್ಲಿ. ಸಾಮಾನ್ಯವಾಗಿ ಇದು ಎಲ್ಲೆಲ್ಲಿ ಅಲಸಂದಿ ಬೆಳೀತಿದಾರೋ ಎಲ್ಲಾ ಪ್ರದೇಶದಲ್ಲಿ ಈ ರೋಗದ ತೀವ್ರತೆಯನ್ನ ನಾವು ನೋಡಬಹುದು. ಇದರಿಂದ ನಷ್ಟ ಎಷ್ಟಪ್ಪಾಗುತ್ತೆ ಅಂತೇಳಿ ಕೆಲವು ಸಂದರ್ಭದಲ್ಲಿ ಶೇಕಡ 50ಕ್ಕಿಂತ ಹೆಚ್ಚಾಗ್ತದೆ. ಸಾಮಾನ್ಯ ಇದನ್ನ ನಾವು ಲಕ್ಷಣಗಳನ್ನ ತಿಳ್ಕೊಳೋದಾದ್ರೆ, ಈ ಒಂದು ರೋಗಾಣು ಅಥವಾ ರೋಗ ಕಾರಕ ಬೀಜದ ಮುಖಾಂತರನೇ ಬರ್ತದೆ. ಈ ಬೀಜದ ಮುಖಾಂತರ ಬರೋದ್ರಿಂದ ಏನಾಗುತ್ತೆ, ಸಾಮಾನ್ಯವಾಗಿ ಬಿತ್ತನೆ ಮಾಡಿದ 2-3 ವಾರದಲ್ಲಿ ಇವುಗಳ ಲಕ್ಷಣಗಳನ್ನ ನಾವು ಕಾಣಬಹುದು. ಮೊದಲನೇದಾಗಿ ಬರ್ತಕ್ಕಂತ ಮೊದಲನೇ ಎಲೆಯಲ್ಲೇ ಇದರ ಒಂದು ಲಕ್ಷಣಗಳನ್ನ ಕಾಣುತ್ತೆ. ಎಲೆ ಸುಟ್ಟಂಗೆ ಕಾಣುತ್ತೆ, ಮತ್ತೆ ಸ್ವಲ್ಪ ಹಳದಿ ಬಣ್ಣಕ್ಕೆ ಬರುತ್ತದೆ. ಹಳದಿ ಬಣ್ಣಕ್ಕೆ ಬಂದಂತದ್ದು ಕೊನೆಗೆ ಪೂರ್ತಿ ಗಿಡಕ್ಕೆ ಆವರಿಸುತ್ತದೆ. ಗಿಡ ಆವರಿಸಿ ಎಲೆಗಳು ಉದುರೋಗ್ತವೆ ಆ ರೋಗ ಜಾಸ್ತಿ ಬಂದಂತ ಸಂದರ್ಭದಲ್ಲಿ. ಇದು ಪ್ರಮುಖವಾದಂತ ಲಕ್ಷಣಗಳು. ಇದು ಹತೋಟಿ ಬಗ್ಗೆ ಹೇಳೋದಾದ್ರೆ, ಸಾಮಾನ್ಯವಾಗಿ ನನ್ನವಾಗ್ಲೂ ಹೇಳಿದೆ, ಇದು ಬೀಜದ ಮುಖಾಂತರನು ಬರ್ತದೆ ಅಂತ. ಅದನ್ನ ಬೀಜೋತ್ಪಾದನೆ ಎಲ್ಲೆಲ್ಲಿ ಅಲಸಂದೆ ಬೀಜೋತ್ಪಾದನೆ ಕೈಗೊಳ್ತಾರೆ ಅಂತ ಸಂದರ್ಭದಲ್ಲಿ ಈ ರೋಗರಹಿತ ಬಿತ್ತನೆ ಬೀಜಗಳನ್ನ ಉಪಯೋಗ ಅಂತ, ಮತ್ತೆ ರೋಗರಹಿತ ಪ್ರದೇಶದಿಂದ ಬೀಜೋತ್ಪಾದನೆಯನ್ನು ಕೈಗೊಳ್ಳುವಂತ ಕಾರ್ಯಕ್ರಮ ಅಳವಡಿಸಿದ್ರೆ ಸಾಮಾನ್ಯವಾಗಿ ರೋಗರಹಿತ ಬಿತ್ತನೆ ಬೀಜಗಳನ್ನ ನಾವು ಉತ್ಪಾದನೆ ಮಾಡಬಹುದು. ಇನ್ನು ಕ್ರಮೇಣ ನಾವು ಅದಕ್ಕೆ ನಾನಾಗ್ಲೂ ಹೇಳಿದೆ, ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ, ಅದನ್ನ ಆಂಟಿಬಯೋಟಿಕ್ ಸ್ಟ್ರೆಪ್ಟೋಮೈಸಿನ್ ಸಲ್ಫೇಟ್ ಅಂತ ಹೇಳ್ತೀವಿ, ಅದನ್ನ ಸಾಮಾನ್ಯವಾಗಿ 1/4 ಗ್ರಾಮ್ ಅನ್ನ 1 ಲೀಟರ್ ನೀರಿಗೆ ಈ ಪ್ರಮಾಣದಲ್ಲಿ ನಾವು ಬೆರೆಸಿ ಎಲ್ಲಿ ಬೀಜೋತ್ಪಾದನೆ ಕೈಗೊಳ್ತಾರೋ ಅಂತ ಒಂದು ತಾಕಗಳಿಗೆ ಒಡೆಯೋದ್ರಿಂದ ಇದರಿಂದ ಪ್ರಯೋಜನ ಇದೆ. ಅದರಿಂದ ಅಂತ ಕಡೆ ಈ ಒಂದು ಔಷಧಿಯ ಸಿಂಪರಣೆಯನ್ನ ಕೈಗೊಳ್ಳೋದು ಉತ್ತಮ. ಈಗಾಗಲೇ ಹೇಳಿದ್ವಿ, ಇಲ್ಲೂ ಅಷ್ಟೇ ನಂಜಾಣ ರೋಗಕ್ಕೆ ಸಾಮಾನ್ಯವಾಗಿ ಇಲ್ಲಿ ಕೀಟಗಳನ್ನ ಅತೋಟಿ ಮಾಡಬೇಕಾಗುತ್ತೆ. ಇಲ್ಲಿ ನಂಜಾಣ ರೋಗ ಒಂದು ಬಿಳಿ ನೊಣ ಹಳದಿ ನಂಜಾಣ ರೋಗ ಹರಡೋದ್ರಿಂದ ಬಿಳಿ ನೊಣ ಅತೋಟಿ ಮಾಡೋದಕ್ಕೆ ಯಾವ್ದಾದ್ರು ಅಂತರ್ವ್ಯಾಪಿ ಕೀಟನಾಶಕ, ಅದು ಕಾನ್ಫಿಡರ್ ಆಗಿರ್ಬೋದು ಅಥವಾ ಇಮಿಡಾಕ್ರೋಪಿಡ್ ಅಂತ ಏನ್ ಹೇಳ್ತೀವಿ, 1/2 ಮಿಲಿ 1 ಲೀಟರ್ಗೆ ಈ ಪ್ರಮಾಣದಲ್ಲಿ. ಇನ್ನೊಂದು ಈ ಮಚ್ಚೆ ನಂಜಾಣು ರೋಗ, ಅದಕ್ಕೆ ಅತೋಟಿ ಮಾಡೋದಕ್ಕೆ ಸಾಮಾನ್ಯವಾಗಿ ರೋಗ ಏನುಗಳನ್ನ ಅತೋಟಿ ಮಾಡ್ಬೇಕಲ್ಲಿ, ಏಫಿಡ್ ಅಂತ ಏನ್ ಹೇಳ್ತೀವಿ, ಏನುಗಳನ್ನ ಅತೋಟಿ ಮಾಡೋದಕ್ಕೆ ಈ ರೋಗ ಅಥವಾ ಡೈಮಿಥೋಯೇಟ್ ಅಂತ ಏನ್ ಹೇಳ್ತೀವಿ, 1.75 ಮಿಲಿ/ಲೀಟರ್ ಅಂತ ಹೇಳ್ತೀವಿ, ಅಥವಾ 1.75 ಮಿಲಿ/ಲೀಟರ್ ನೀರಿಗೆ ಈ ಪ್ರಮಾಣದಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಅವನ್ನ ಅತೋಟಿ ಮಾಡಬಹುದು. ಅದ್ರ ಜೊತೆಗೆ ಸಾಮಾನ್ಯವಾಗಿ ಕಿತ್ತಾಕುವಂತದ್ದು, ಎಲ್ಲಿ ನಾವು ಈ ನಂಜಾಣುವಿಂದ ಬರ್ತಕ್ಕಂಥ ರೋಗಗಳಿಗೆ ರೋಗ ಬಂದ ತಕ್ಷಣ ಆ ಒಂದು ಗಿಡ ಕೀಳೋದ್ರಿಂದ ಅಲ್ಲಿಂದ ಮುಂದಕ್ಕೆ ಹರಡೋದನ್ನ ತಡಿಬಹುದು. ಕಡಲೆಯಲ್ಲಿ ಯಾವ ರೋಗ ಬರುತ್ತೆ ಪ್ರಧಾನವಾಗಿ? ಸಾಮಾನ್ಯವಾಗಿ ಕಡಲೆ ಹೇಳೋದಾದ್ರೆ ಇದು ಚಳಿಗಾಲದಲ್ಲಿ ಬೆಳೆತಕ್ಕಂತ ಒಂದು ಬೆಳೆ. ಇದಕ್ಕೆ ಪ್ರಮುಖವಾಗಿ ಈ ಸೊರಗು ರೋಗ ಒಂದು ಅತ್ಯಂತ ಒಂದು ಪ್ರಮುಖವಾದಂತ ರೋಗ. ಇದರ ಲಕ್ಷಣ ಸಾಮಾನ್ಯವಾಗಿ ನಾವು ಏನು ತೊಗರಿನಲ್ಲಿ ಹೇಳ್ತೀವಿ, ರೋಗ ಬಂದಂತದ್ದು ಗಿಡದಲ್ಲಿ ಮೊದಲಿಗೆ ಎಲೆಗಳು ಕೆಳಗಡೆ ಇರತಕ್ಕಂತ ಎಲೆಗಳು ಹಳದಿ ಆಗ್ತದೆ, ಕ್ರಮೇಣ ಬಾಡ್ತದೆ, ಕೊನೆಗೆ ಏನಾಗುತ್ತೆ ಗಿಡ ಸತ್ತೋಗುತ್ತೆ. ಇದು ಶಿಲೀಂಧ್ರದಿಂದ ಬರೋದು? ಇದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು, ಫಿಜೇರಿಯಂ ಅಂತ ಹೇಳ್ತೀವಿ ಆ ಶಿಲೀಂಧ್ರ. ಮತ್ತೆ ಆ ಗಿಡ ನಾವು ಏನಾದ್ರೂ ನೀವು ನೆಟ್ಟಿಗೆ ಸೀಲ್ ನೋಡಿದಾಗೆ ಒಳಗಡೆ ನಾವೇನು ಆಹಾರ ಅಥವಾ ನೀರು ಹೇಳ್ಕೊಳತಕ್ಕಂತ ಜೈಲಂ ಅಂತ ಏನ್ ಹೇಳ್ತೀವಿ, ಅದು ಕಂದು ಬಣ್ಣಕ್ಕೆ ತಿರುಗಿರ್ತದೆ. ಅದು ಒಂದು ಮುಖ್ಯವಾದಂತ ನಮ್ಗೆ ಒಂದು ಲಕ್ಷಣ, ಈ ರೋಗದ ಲಕ್ಷಣ. ಹತೋಟಿ, ಇದನ್ನ ಹತೋಟಿ ಮಾಡಬೇಕಾಗಿದೆ, ಇದು ಸಾಮಾನ್ಯವಾಗಿ ಮಣ್ಣಿನ ಮುಖಾಂತರ ಮತ್ತೆ ಜೊತೆಗೆ ಬೀಜದ ಮುಖಾಂತರ ಮೂಲ ಸೋಂಕು ಹರಡುತ್ತದೆ ಬರ್ತದೆ. ರೋಗ ಉತ್ಪತ್ತಿ ಮಾಡಕ್ಕೆ ಮೂಲ ಸೋಂಕು ಮಣ್ಣಿನ ಮುಖಾಂತರನೂ ಆಗಿರ್ಬೋದು, ಬೀಜದ ಮುಖಾಂತರನೂ ಆಗಿರ್ಬೋದು. ನಾವು ಹತೋಟಿ ಮಾಡಬೇಕಿದ್ರೆ ಇಲ್ಲಿ ಒಂದು ಬೀಜೋಪಚಾರ, ಸಾಮಾನ್ಯವಾಗಿ ಬೀಜೋಪಚಾರಕ್ಕೆ ನಾವೇನು ತೊಗರಿನಲ್ಲಿ ಶಿಫಾರಸು ಮಾಡಿದ್ದೀವಿ, ಕಾರ್ಬನ್ ಡಿಸಮ್ 2 ಗ್ರಾಮ್ 1 ಕೆಜಿ ಬಿತ್ತನೆ ಬೀಜಕ್ಕೆ ಈ ಪ್ರಮಾಣ, ಅದ್ರ ಜೊತೆಗೆ ಟ್ರೈಕೋಡರ್ಮ ವಿರಿಡೆ 5 ಗ್ರಾಮ್ 1 ಕೆಜಿ ಬಿತ್ತನೆ ಬೀಜಕ್ಕೆ ಈ ಪ್ರಮಾಣದಲ್ಲಿ ಬೆರೆಸಿ ಬಿತ್ತನೆ ಮಾಡೋದ್ರಿಂದ ಈ ಬೀಜದಲ್ಲಿರ್ತಕ್ಕಂತ ಮೂಲ ಸೋಂಕು ನಿವಾರಣೆ ಆಗ್ತದೆ, ತದನಂತರ ಹೊಲದಲ್ಲಿ ಬರ್ತಕ್ಕಂತ ರೋಗದ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಮಣ್ಣಲ್ಲಿರ್ತಕ್ಕಂತ ಸೋಂಕು ಸಹ ಆ ಸಸಿಗಳಿಗೆ ಬೇಗ ತಗಲೋದಿಲ್ಲ. ಇದ್ರ ಜೊತೆಗೆ ಏನ್ ಮಾಡಬಹುದು, ನಾನು ಅವಾಗ್ಲೇ ಹೇಳಿದೆ ಬೆಳೆ ಪರಿವರ್ತನೆ ಮುಖ್ಯ ಇಲ್ಲಿ, ಅಂದ್ರೆ ಸತತವಾಗಿ ನಾವು ಕಡಲೆನೆ ಆಗ್ತಾ ಹೋದ್ರೆ ಏನಾಗುತ್ತೆ, ಆ ರೋಗ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 2-3 ವರ್ಷಕ್ಕೊಂದ್ಸರಿ ಅಲ್ಲೇನಾದ್ರೂ ಬರ್ತಾನೆ ಇದ್ರೆ ಆ ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ. ಮತ್ತೆ ಇದಕ್ಕೆ ರೋಗ ನಿರೋಧಕತೆ ಇರತಕ್ಕಂತ ತಳಿ ಸಾಮಾನ್ಯವಾಗಿ ಈಗ ಶಿಫಾರಸು ಏನಿದೆ ನಮ್ದು JG11, ಅದು ಈ ರೋಗಕ್ಕೆ ತಡೆಯುವಂತ ಶಕ್ತಿ ಇದೆ, ಅದನ್ನ ಉಪಯೋಗ ಮಾಡೋದ್ರಿಂದ ಈ ರೋಗದ ಪ್ರಮಾಣವನ್ನು ಸಹ ಕಡಿಮೆ ಆಗ್ತದೆ. ದ್ವಿದಳ ಧಾನ್ಯ ಬೆಳೆಗಳ ರೋಗಗಳನ್ನ ಹತೋಟಿ ಮಾಡೋದ್ರಲ್ಲಿ ಬೀಜೋಪಚಾರ ಬಹಳ ಪ್ರಧಾನವಾದ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಬಹುದು? ನೋಡಿ, ಒಳ್ಳೆ ಒಂದು ಉತ್ತಮವಾದಂತ ಪ್ರಶ್ನೆ. ಸಾಮಾನ್ಯವಾಗಿ ಈಗ ನಮ್ಮಲ್ಲಿ ಯಾವುದೇ ಬೆಳೆ ಇರಬಹುದು, ಈಗ ಎಷ್ಟು ರೋಗಗಳು ಬರ್ತಾ ಇದಾವೆ ಅದರಲ್ಲಿ 1/3 ಭಾಗದಷ್ಟು ರೋಗಗಳ ಮೂಲ ಸೋಂಕು, ನಾವು ಮೂಲ ಸೋಂಕು ಅಂತ ಏನ್ ಹೇಳ್ತೀವಿ, ಅವು ಬೀಜದ ಮುಖಾಂತರನೇ ಬರ್ತದೆ. ಅಂದ್ರೆ ನಾವು ಇಲ್ಲಿ ಬೀಜನ ನಿರ್ವಹಣೆ ಮಾಡೋದು ತುಂಬಾ ಸುಲಭ. ಒಂದು ಎಕರೆಗೆ 5 ಕೆಜಿ ಅಥವಾ 10 ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡೋದ್ರಿಂದ ಮುಂದೆ ನಮ್ಮ ಹೊಲದಲ್ಲಿ ಆರ್ಡಿ ಜಾಸ್ತಿ ಆಗೋದು ಅದನ್ನ ನಿರ್ವಹಣೆ ಮಾಡೋದು ಕಷ್ಟ ಅಲ್ವಾ? ಅದರಿಂದ ನಾವು ಬೆಳೆಯೋ ಪೈರು ಮೊಳಕೆಯಲ್ಲಿ ಅನ್ನಂಗೆ ಇಲ್ಲೇ ಚೂಟ್ ಹಾಕ್ಬಿಟ್ರೆ ನಮಗೆ ಮುಂದೆ ಬರ್ತಕ್ಕಂಥ ಸಮಸ್ಯೆಯನ್ನ ನಾವು ಹತೋಟಿ ಮಾಡಬಹುದು. ಅದರಿಂದ ಬೀಜೋಪಚಾರ ಒಂದು ಶಿಲೀಂಧ್ರ ನಾಶಕದಿಂದ ಇರ್ಬೋದು ಅಥವಾ ಬಯೋ ಏಜೆಂಟ್ಸ್ ಅಂತ ಏನ್ ಹೇಳ್ತೀವಿ ಅದರಿಂದ ಇರ್ಬೋದು, ಅಂದ್ರೆ ಬೀಜೋಪಚಾರ ಮಾಡೋದ್ರಿಂದ ಮುಂದೆ ಬರ್ತಕ್ಕಂಥ ಸಮಸ್ಯೆನ ಮೊದಲೇ ನಾವು ಇಲ್ಲಿ ನಾವು ಕಡಿಮೆ ಮಾಡ್ಕೊಬಹುದು. ಉದಾಹರಣೆಗೆ ಹೇಳೋದಾದ್ರೆ ನಾವು ತೊಗರಿನಲ್ಲೇ ಇರ್ಬೋದು ಅಥವಾ ಕಡಲೆನಲ್ಲೇ ಇರ್ಬೋದು, ತೊಗರಿನಲ್ಲಿ ಸಾಮಾನ್ಯವಾಗಿ ಮೂಲ ಸೋಂಕು ಬೀಜದ ಮುಖಾಂತರ ಆಡ್ತದೆ ಅಂತ ನಮ್ಮ ಸಮೀಕ್ಷೆಯಿಂದ ತಿಳಿದು ಬಂದಿದೆ. ನಾವು ಬೀಜೋಪಚಾರ ಮಾಡೋದ್ರಿಂದ ಈ ಬೀಜದಲ್ಲಿರ್ತಕ್ಕಂಥ ಮೂಲ ಸೋಂಕು ನಿವಾರಣೆ ಆಗುತ್ತೆ, ನಮ್ಗೆ ಅಲ್ಲಿ ಹೋಗಿ ಹೊಲದಲ್ಲಿ ಆಡೋದು ತಪ್ಪುತ್ತೆ. ಅದೇ ಬಿತ್ತನೆ ಮಾಡಿದ್ಮೇಲೆ ನಮ್ಮ ಒಂದ್ ಎಕರೆ ಪ್ರದೇಶನ ನಾವು ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಆಗ್ತದೆ, ಯಾವುದೇ ಬೆಳೆ ಇರ್ಬೋದು. ಸೊ ಅದರಿಂದ ನಾವು ಬೀಜದಲ್ಲಿರ್ತಕ್ಕಂಥ ಮೂಲ ಸೋಂಕನ್ನ ನಿವಾರಣೆ ಮಾಡೋದ್ರಿಂದ ಮುಂದೆ ನಮಗೆ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗ್ತದೆ. ರಾಮಪ್ಪ ಅವರೇ, ದ್ವಿದಳ ಧಾನ್ಯ ಬೆಳೆಗಳಿಗೆ ನೋಡಿ ರೈಸೋಬಿಯಂ ಮತ್ತೆ ರಂಜಕ ಕರಗಿಸುವ ಜೀವಾಣು, ಇದರಿಂದ ಬೀಜೋಪಚಾರ ಮಾಡಬೇಕು. ಆಮೇಲೆ ತಾವೇ ಹೇಳಿದಾಗೆ ಟ್ರೈಕೋಡರ್ಮಾ ವಿರಿಡೆ, ಅದನ್ನು ಬೀಜೋಪಚಾರ ಮಾಡಬೇಕು. ಇಲ್ಲಿ ಆಮೇಲೆ ಒಂದು ಶಿಲೀಂಧ್ರನಾಶಕ, ಅದು ಯಾವ್ದಾದ್ರೂ ಇರಬಹುದು. ಈಗ ಈ ಮೂರನ್ನು ಒಂದೇ ಬೆಳೆಗೆ ಮಾಡಬೇಕು ಅನ್ನೋದೇ ಆದ್ರೆ ಒಬ್ಬ ರೈತ ಯಾವ ವಿಧಾನ ಅನುಸರಿಸಬೇಕು ಅಂತೀರಿ? ನೋಡಿ, ಸಾಮಾನ್ಯವಾಗಿ ನಾವು ಕಾರ್ಬನ್ಡಿಸಮ್ ಹೇಳಿದ್ರೆ ಟ್ರೈಕೋಡರ್ಮಾ ವಿರಿಡೆ ಹೇಳೋದಿಲ್ಲ, ಅಥವಾ ಅಂತೀವಿ, ಯಾವ್ದಾದ್ರು ಒಂದು ಇದರಲ್ಲಿ. ಆಯ್ತು, ರೈಸೋಬಿಯಂನ ನಾವು ಅದನ್ನ ಬೀಜೋಪಚಾರ ಮಾಡಬಹುದು. ಇದು ಶಿಲೀಂಧ್ರನಾಶಕ, ರೈಸೋಬಿಯಂ ಬ್ಯಾಕ್ಟೀರಿಯಾ, ಸೊ ಅದಕ್ಕೂ ಅದಕ್ಕೂ ಏನು ಆಗೋದಿಲ್ಲ. ಆಯ್ತು, ಅದನ್ನ ಮಾಡಬಹುದು. ಆಮೇಲೆ ರಂಜಕ ಕರಗಿಸೋ, ರಂಜಕ ಅದು ಬ್ಯಾಕ್ಟೀರಿಯಾ, ರಂಜಕ ಕರಗಿಸೋದು ಈ ಬ್ಯಾಕ್ಟೀರಿಯಾ ಆಗಿರೋ ದುಂಡಾಣು ಆಗಿರೋದ್ರಿಂದ. ಆಯ್ತು, ಇದು ಶಿಲೀಂಧ್ರನಾಶಕ, ಅವುಗಳ ಮೇಲೆ ಯಾವುದೇ ಒಂದು ದುಷ್ಪರಿಣಾಮ ಆಗುದಿಲ್ಲ. ಟ್ರೈಕೋಡರ್ಮಾ ವಿರಿಡೆ ಮಾಡಿದ್ರೆ ಇಲ್ಲಿ ಕಾರ್ಬನ್ಡಿಸಮ್ ಔಷಧಿಯಿಂದ ನಾವು ಬೀಜೋಪಚಾರ ಮಾಡಕ್ ಬರೋದಿಲ್ಲ. ಇದು ಶಿಲೀಂಧ್ರ ನಾಶಕ, ಅದು ಶಿಲೀಂಧ್ರ, ಅದ್ರಿಂದ ಅದು ಅದಕ್ಕೆ ಅದ್ರ ಮೇಲೆ ಪರಿಣಾಮ ಆಗ್ತದೆ. ಮೊದಲು ಯಾವ್ದು ಮಾಡಬೇಕು? ಮೊದಲು ರೈಸೋಬಿಯಂ, ಆಯ್ತು, ತದನಂತರ ರಂಜಕ ಕರಗಿಸುವ ಗೊಬ್ಬರ, ತದನಂತರ ಕಾರ್ಬನ್ಡಿಸಮ್. ಈ ಒಂದು ಪ್ರಮಾಣದಲ್ಲಿ, ಈ ಒಂದು ಸರತಿಯಲ್ಲಿ ನಾವು ಮಾಡಬೇಕಾಗುತ್ತೆ, ಅಥವಾ ಸಮಸ್ಯೆಯನ್ನು ಆಧರಿಸಿ ನಾವು ಮಾಡಬೇಕಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ನಾಳೆ ಸಂಜೆಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸುಸ್ಥಿರ ಹೈನುಗಾರಿಕೆ ಹಾಗೂ ಗೋಕುಲವಾಣಿ ಬಾನುಲಿ ಸರಣಿ ಕುರಿತ ಕೇಳುಗರ ಅನಿಸಿಕೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾ ಎಂಸಿ ಶಿವಕುಮಾರ್ ಹಾಗೂ ಸಹ ಪ್ರಾಧ್ಯಾಪಕರಾದ ಡಾ ಎಲ್ ಮಂಜುನಾಥ್. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289. ಎಸ್ಟಿಡಿ ಸಂಖ್ಯೆ 08172. ಮರೆಯದಿರಿ, ನಾಳೆ ಸಂಜೆಯ ಗೋಕುಲವಾಣಿ ಪಶುವೈದ್ಯಕೀಯ ವಿಜ್ಞಾನ ಹಾಗೂ ಪಶುಪಾಲನೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಸುಸ್ಥಿರ ಹೈನುಗಾರಿಕೆ ಹಾಗೂ ಗೋಕುಲವಾಣಿ ಬಾನುಲಿ ಸರಣಿ ಕುರಿತ ಕೇಳುಗರ ಅನಿಸಿಕೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಈಗ ದ್ವಿದಳ ಧಾನ್ಯ ಬೆಳೆಗಳ ರೋಗಗಳನ್ನು ಸಮಗ್ರ ಹತೋಟಿ ಮಾಡೋದಕ್ಕೆ ತುಂಬಾ ಪ್ರಧಾನವಾದಂತಹ, ರೈತರು ಗಮನಿಸಲೇಬೇಕಾದಂತಹ ಅಂಶಗಳು ಮತ್ತೊಮ್ಮೆ ಹೇಳ್ಬಿಡಿ. ಈಗ ನಾವು ಸಂಕ್ಷಿಪ್ತವಾಗಿ ಈ ಒಂದು ಸಮಸ್ತ ರೋಗ ಹತೋಟಿ ಕ್ರಮಗಳ ಬಗ್ಗೆ ಹೇಳೋದಾದ್ರೆ, ಏನು ಈ ಸಮಗ್ರ ರೋಗ ಹತೋಟಿ ಕ್ರಮ ಅಂತ ಹೇಳಿದ್ರೆ, ಮೊದಲನೆಯದಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ತಾಂತ್ರಿಕತೆಗಳನ್ನು ಅವುಗಳಿಗೆ ಒಂದಕ್ಕೊಂದು ಪೂರಕವಾಗಿರ್ಬೇಕು. ಆ ಒಂದು ಉಪಯೋಗ ಮಾಡಿದ್ರೆ ಇನ್ನೊಂದು ದುಷ್ಪರಿಣಾಮ ಆಗಬಾರದು. ಪೂರಕವಾಗಿರುವಂತೆ ಉಪಯೋಗಿಸಿ ಬರ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡುವುದಕ್ಕೆ ಸಮಗ್ರ ರೋಗ ಹತೋಟಿ ಅಥವಾ ಕೀಟ ಹತೋಟಿ ಕ್ರಮಗಳು ಅಂತ ಹೇಳ್ಬೋದು. ಈಗ ಮೊದಲನೇದಾಗಿ ಏನ್ ಮಾಡಬಹುದು, ಸಮಗ್ರವಾಗಿ ನಾವು ಯೋಚನೆ ಮಾಡಿದಾಗ ಯಾವುದೇ ಬೆಳೆ ಇರಬಹುದು, ರೋಗ ನಿರೋಧಕತೆ ಇರತಕ್ಕಂಥ ತಳಿಗಳಿದ್ದಾವೆ. ಉದಾಹರಣೆಗೆ ತೊಗರಿನಲ್ಲಿ BRG5 ಸಾಮಾನ್ಯವಾಗಿ ಸ್ವರೋಗ ನಿರೋಧಕ ಶಕ್ತಿ ಇದೆ, ಉಪಯೋಗಿಸ್ತೀವಿ. ಅದಾಗಿಲ್ವಾ, ಈ ಬಂಜೆ ರೋಗ ಸಾಮಾನ್ಯವಾಗಿ ಕಡಿಮೆ ಬರುವಂತದ್ದು BRG1. ಈಗ ಇಲ್ಲ, ನಾನು BRG2 ಬೆಳಿಬೇಕು ಅಂತ ರೈತರು ಇರ್ಬೋದು. ಅವಾಗ ನಾವು ಬೀಜೋಪಚಾರ, ಇನ್ ಯಾವ್ಯಾವ ಕ್ರಮ ಅನ್ಸರ್ ಬೀಜೋಪಚಾರ ಅದ ಯಾವುದು? ಒಂದು ಜೈವಿಕ ಹತೋಟಿ ಕ್ರಮ, ಕೆಲವರು ನಮ್ಗೆ ಅದೇ ಬೇಕು ಅಂತ ಕೇಳ್ಬೋದು. ಜೈವಿಕ ಹತೋಟಿ ಆದ್ರೆ ಟ್ರೈಕೋಡರ್ಮಾ ವಿರಿಡೆ 5 ಗ್ರಾಮ್ 1 ಕೆಜಿ ಬಿತ್ತನೆ ಬೀಜಕ್ಕೆ ಈ ಪ್ರಮಾಣ, ಶಿಲೀಂಧ್ರನಾಶಕ 2 ಗ್ರಾಮ್ 1 ಕೆಜಿ ಬಿತ್ತನೆ ಬೀಜಕ್ಕೆ ಯಾವುದು ಕಾರ್ಬನ್ಡಿಸಮ್ ಔಷಧಿ, ಅಥವಾ ಇನ್ನೊಂದು ನಾವು ಈಗ ಸ್ಟಾಫ್ ಅಂತ ಹೇಳಿ ಇನ್ನೊಂದು ಶಿಫಾರಸು ಮಾಡಿದ್ವಿ, ಅದು ಕಾಂಬಿ ಪ್ರಾಡಕ್ಟ್ ಅಂದ್ರೆ ಎರಡು ಸಂಯುಕ್ತ ಶಿಲೀಂಧ್ರ ನಾಶಕ. ಯಾವ್ಯಾವ್ದು ಅಂದ್ರೆ ಕಾರ್ಬಂಡಿಜಮ್ 12% ಇದೆ, ಅದ್ ಜೊತೆಗೆ ಪ್ಲಸ್ ಮ್ಯಾಂಕೋಜೆಬ್ 63% ಇದೆ. ಈ ಔಷಧಿನೂ ಸಹ ನಾವು 3 ಗ್ರಾಮ್/1 kg ಬಿತ್ತನೆ ಬೀಜಕ್ಕೆ ಪ್ರಮಾಣದಲ್ಲಿ ಬೆರೆಸಿ ನಾವು ಬಿತ್ತನೆ ಮಾಡೋದ್ರಿಂದ ಸಹ ಅಥೋರಿಟಿ ಮಾಡಬಹುದು. ಇನ್ನು ಅದಾದ್ಮೇಲೆ ಇನ್ನೇನ್ ಮಾಡಬಹುದು, ಉದಾಹರಣೆಗೆ ಅಂತರ್ಬೆಳೆ ಬೆಳೆಯುವಂಥದ್ದು, ಬೆಳೆ ಪರಿವರ್ತನೆ ಅಥವಾ ಮಿಶ್ರ ಬೆಳೆ. ಅದಾದ್ಮೇಲೆ ಕೊನೆಯದಾಗಿ ನಾವೇನ್ ಹೇಳ್ತೀವಿ, ಶಿಲೀಂಧ್ರನಾಶಕಗಳ ಬಳಕೆ. ಉದಾಹರಣೆಗೆ ಹೆಸರು, ಉದ್ದು, ಅಲಸಂದಿ, ತೊಗರಿ, ಇವುಗಳಲ್ಲಿ ಬರ್ತಕ್ಕಂಥ ಬೆಳೆಗಳಿಗೆ ತೊಗರಿನಲ್ಲಿ ಹೇಳೋದಾದ್ರೆ ನಂಜಾಣ ರೋಗಕ್ಕೆ ಸಾಮಾನ್ಯವಾಗಿ ಉಪಯೋಗಿಸಲೇಬೇಕಾಗುತ್ತೆ ಅಂತರ್ವ್ಯಾಪಿ ಕೀಟನಾಶಕ ಅಥವಾ ನುಸಿ ನಾಶಕ. ಬಿತ್ತನೆ ಮಾಡಿದ 25 ದಿನ 40 ದಿನದಲ್ಲಿ ಒಂದು ಸಿಂಪರಣೆ, ಯಾವ್ದು ಡೈಕೋಫಾಲ್ ಇರ್ಬೋದು, ಪ್ರಾಪರ್ಗೈಟ್ ಇರ್ಬೋದು, ತದನಂತರ ಫೆನಜೋಫಿನ್. ಅದೇ ರೀತಿಯಾಗಿ ಈ ಅಲಸಂದಿ ಮತ್ತು ಉದ್ದು ಹೆಸರಿನಲ್ಲಿ ಬರ್ತಕ್ಕಂತಹ ತುಕ್ಕು ರೋಗ, ಬೂದಿ ರೋಗ, ಎಲೆ ಚುಕ್ಕು ರೋಗ, ಇವುಗಳನ್ನ ಅಥೋರಿಟಿ ಮಾಡಬೇಕಿದ್ರೆ ಸಾಮಾನ್ಯ ನಾವು ಶಿಲೀಂಧ್ರನಾಶಕಗಳನ್ನ ಶಿಫಾರಸು ಮಾಡ್ತೀವಿ. ಅಂದ್ರೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ಶಿಫಾರಸು ಮಾಡಿದ ಔಷಧಿಗಳನ್ನ ಅಥವಾ ಶಿಲೀಂಧ್ರನಾಶಕಗಳನ್ನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಹೊಡೆಯೋದ್ರಿಂದ ಅಥವಾ ಸಿಂಪರಣೆ ಮಾಡೋದ್ರಿಂದ ಈ ಬರ್ತಕ್ಕಂಥ ರೋಗಗಳಿಂದ ಆಗತಕ್ಕಂಥ ಹಾನಿಯನ್ನ ಕಡಿಮೆ ಮಾಡಿ ಬರ್ತಕ್ಕಂಥ ಇಳುವರಿಯನ್ನ ನಿಜವಾಗ್ಲೂ ಹೆಚ್ಚಿಸಬಹುದು. ಈ ಸಮಗ್ರವಾಗಿ ನಾವು ಒಳ್ಳೆ ರೀತಿಯಲ್ಲಿ ಗೊಬ್ಬರ ಹಾಕಿ ಲಘು ಪೋಷಕಾಂಶಗಳನ್ನು ಕೊಟ್ಟರು ಕೂಡ ರೋಗಗಳು ಕಡಿಮೆ ಆಗ್ತವೆ ಅಂತ ಅನ್ಸುತ್ತೆ ತಮ್ಗೆ. ಏನಾಗುತ್ತೆ, ಸಮತೋಲನ ಗೊಬ್ಬರಗಳನ್ನ ನಾವು ಶಿಫಾರಸು ಮಾಡ್ತೀವಿ. ಸಮತೋಲನ ರಸಗೊಬ್ಬರಗಳನ್ನ ನಾವು ಶಿಫಾರಸು ಮಾಡಿದಾಗ ಅವುಗಳಿಗೆ ಸಸ್ಯಗಳಿಗೆ ತಡ್ಕೊಳ್ಳುವಂತ ಶಕ್ತಿ ಬರಬಹುದು ಒಂದು. ಬಟ್ ಕೆಲವು ರೋಗಗಳಲ್ಲಿ ಈ ಒಂದು ಗೊಬ್ಬರಗಳ ಪ್ರಮಾಣ, ಈಗ ಉದಾಹರಣೆಗೆ ಈ ಸಾರಜನಕದ ಪ್ರಮಾಣ ಜಾಸ್ತಿ ಆಗ್ಬಿಟ್ರು ಕಷ್ಟ. ಆ ಪ್ರಮಾಣ ಜಾಸ್ತಿ ಆದಾಗ ಕೆಲವು ರೋಗಗಳು ಜಾಸ್ತಿ ಆಗ್ತವೆ. ಅದರಿಂದ ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನ ಮತ್ತು ಲಘು ಪೋಷಕಾಂಶಗಳನ್ನ ಕೊಡೋದ್ರಿಂದ ಸಹ ಅದನ್ನ ಬರ್ತಕ್ಕಂಥ ರೋಗದ ಪ್ರಮಾಣವನ್ನ, ತೀವ್ರತೆಯನ್ನ ನಾವು ಕಡಿಮೆ ಮಾಡಬಹುದು. ಒಳ್ಳೇದು ಡಾಕ್ಟರ್ ರಾಮಪ್ಪ ಅವರ, ಇದುವರೆಗೂ ದ್ವಿದಳ ಧಾನ್ಯ ಬೆಳೆಗಳ ರೋಗಗಳ ಸಮಗ್ರ ನಿರ್ವಹಣೆ ಕುರಿತಂತೆ ಬಹಳ ಒಳ್ಳೆ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19 ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ: ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19 ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19 ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075 ಕರೆ ಮಾಡಿ. ಪ್ರವಾಸಿ ತಾಣ ಹಾಸನ ಜಿಲ್ಲೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಬುಧವಾರ ಬೆಳಿಗ್ಗೆ 9:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಕರು ಹಾಸನ ಜಿಲ್ಲಾಡಳಿತ ಹಾಗೂ ಹಾಸನ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರವಾಸಿ ತಾಣ ಹಾಸನ ಜಿಲ್ಲೆ. ದುಡಿಮೆಯ ಹಿರಿಮೆ ಪ್ರಾಯೋಜಿತ ಸರಣಿ. ನರೇಗಾ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಸಂದರ್ಶನ, ರಾತ್ರಿ 9:00 ಫೋನ್ ಇನ್ ಕಾರ್ಯಕ್ರಮದ ಧ್ವನಿ ಮುದ್ರಣ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರ. ವಾರ್ತೆಗಳು, ಓದುತ್ತಿರುವವರು ಎಸ್ ಪರಶಿವಮೂರ್ತಿ. COVID-19 ಹಿನ್ನೆಲೆ 50,000 ವೆಂಟಿಲೇಟರ್ ತಯಾರಿಕೆಗೆ 2,000 ಕೋಟಿ ರೂಪಾಯಿ, ವಲಸೆ ಕಾರ್ಮಿಕರ ಕಲ್ಯಾಣಕ್ಕೆ 1,000 ಕೋಟಿ ರೂಪಾಯಿ ಪಿಎಂ ಕೇರ್ಸ್ ನಿಧಿಯಿಂದ ಬಿಡುಗಡೆ. ರಷ್ಯಾ ಭಾರತ ಚೈನಾ ತ್ರಿಪಕ್ಷೀಯ ವಿದೇಶಾಂಗ ಸಚಿವರ ವಿಡಿಯೋ ಸಂವಾದ ಅಂತಾರಾಷ್ಟೀಯ ಬಾಂಧವ್ಯಗಳ ಸಮಯ ಪರೀಕ್ಷೆ ಸಿದ್ಧಾಂತಗಳಲ್ಲಿ